ಯಶಸ್ವಿ ಕೃಷಿಕನಾಗಿ ತನ್ನ ಜೀವನವನ್ನು ತಾನೇ ರೂಪಿಸಿಕೊಂಡಿದ್ದಾನೆ. ಹಾಗಾಗಿ ಶ್ರೀನಿವಾಸ್, ಒಂದಷ್ಟು ನಿನ್ನ ಹಿನ್ನೆಲೆಯನ್ನು ಹೇಳು ನಮ್ಮ ಕೇಳುಗರಿಗಾಗಿ. ಸರ್ ನಮಸ್ಕಾರ. ಮೊದಲನೇದಾಗಿ ನಾನು ಕಮಲಾಪುರ ನಿವಾಸಿ. ನನ್ನ ಹಾಬೀಸ್ ಬಂದುಬಿಟ್ಟು ಜೇನು ಕೃಷಿಕ ಮತ್ತು ವನ್ಯಜೀವಿಗಳ ಸಂರಕ್ಷಣೆ, ಶ್ವಾನ ತರಬೇತಿ, ಈ ರೀತಿ ಸಾಕಷ್ಟು ಹಾಬೀಸ್ಗಳ ಜೊತೆಗೆ ಕೃಷಿಯನ್ನು ತುಂಬ ಮೂಲ ಒಂದು ವೃತ್ತಿಯಾಗಿ ಮಾಡ್ಕೋತಿದ್ದೀನಿ. ಈಗ ಎಲ್ಲರಿಗೂ ಕೇಳಿದ ತಕ್ಷಣ ಅನಿಸೋದು, ಈ ಹುಡುಗ ಓದ್ತಾನೋ ಇಲ್ಲ ಕೃಷಿ ಮಾಡ್ತಾನೋ, ಓದೋದಕ್ಕೆ ತೊಂದರೆ ಆಗಲ್ವಾ ಅಂತ. ಹಂಗೇನಿಲ್ಲ ಸರ್, ನಾವು ಓದಬೇಕು. ಪರ್ಟಿಕ್ಯುಲರ್ ಇಂಥ ಕೆಲಸಕ್ಕೆ ಈ ಟೈಮ್ನ ನಾವು ಡೆಡಿಕೇಟ್ ಮಾಡಿದ್ರೆ, ಪರ್ಟಿಕ್ಯುಲರ್ ಟೈಮ್ನ ನಾವು ಓದ್ಲೂಬಹುದು, ನಮ್ಮ ಜೊತೆಲಿ ಇರ್ತಕ್ಕಂಥ ಹಾಬೀಸ್ನು ಮುಂದುವರಿಸ್ಬೋದು, ಕೃಷಿನೂ ಮಾಡ್ಬೋದು. 24 ತಾಸಲ್ಲಿ 24 ತಾಸು ಯಾರು ಓದಲ್ಲ. ಅಟ್ಲೀಸ್ಟ್ 1 ಅವರ್ ಓದಿದ್ರೆ ಉಳಿದ 3 ಅವರ್ ಕೃಷಿ ಮಾಡೋಣ, ಇನ್ನೂ 3 ಅವರ್ ಏನಾದರೂ ಹಾಬೀಸ್ ಕಲಿಯೋಣ, ಒಳ್ಳೆ ಸ್ಕಿಲ್ಸ್ ಕಲಿಯೋಣ. ಈ ರೀತಿಯಾಗಿ ನನ್ನ ಜೀವನ ರೂಪಿಸ್ಕೊಂಡಿದ್ದೀನಿ ಸರ್. ಈಗ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನೀನು ಕಾಲೇಜ್ಗೆ ಹೋಗ್ತಾ ಇದೀಯಾ, ಕೃಷಿ ಅಂದ್ರೆ ನಿರಂತರವಾಗಿ ನಾವು ಅಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಕಾಲೇಜ್ಗೆ ಹೋಗ್ತೀಯಾ ಇಲ್ವಾ? ಖಂಡಿತ ಹೋಗ್ತೀನಿ ಸರ್. ದಿನಾನು ಬಂಕ್ ಆಗ್ತೀಯಾ? ಕೃಷಿ ಕೆಲಸ ಪರ್ಟಿಕ್ಯುಲರ್ ಇತ್ತು, ಇವತ್ತು ನಾನು ಬಿಡ್ಲೇಬೇಕಿತ್ತು ಕಾಲೇಜ್ ಅಂತ ಬಿಡ್ತೀನಿ. ನೆಕ್ಸ್ಟ್ ಡೇ ಅದನ್ನ ರಿಕವರಿ ಮಾಡ್ಕೋತೀನಿ. ಏನ್ ಮಾಡ್ಕೋಬೇಕು ಏನ್ ನೀನು ಈಗ ಹೇಳಿದೆ ಸಾವಯವ ಕೃಷಿಕ ಅಂತ. ಹಾಂ ಸರ್. ಸಾವಯವ ಕೃಷಿಕ ಅಂತ ಅಂದ್ರೆ ಏನೆಲ್ಲ ಬೆಳೆಗಳನ್ನ ನೀನು ಬೆಳೀತಾ? ನಂದು ನಮ್ಮ ಬಸವಸ್ವಾಮಿ ಅಂತ ನಮ್ಮ ಗುರುಗಳಿದ್ದಾರೆ, ಅವ್ರದ್ದು ತೋಟ ಇದೆ, ನಮ್ದು ಬೇರೆ ಗದ್ದೆ ಇದೆ. ನಾವೇನಂದ್ರೆ ಮನೆಗೆ ಬೇಕಾದಷ್ಟು ನೆಲ್ಲನ್ನ ಸಾವಯವ ಪದ್ಧತಿಯಲ್ಲಿ ಬೆಳಿತೀನಿ. ನಂತರದಲ್ಲಿ ನಮ್ದೇ ಆದಂತ ಸ್ವಲ್ಪ ಜಾಗ ಇದೆ, ಅದರಲ್ಲಿ ಆಯುರ್ವೇದಿಕ್ ಸಸಿಗಳ ನರ್ಸರಿ ಮಾಡ್ತೀನಿ. ನಂತರ ಸಾಕಷ್ಟು ಗಿಡ ಮರಗಳನ್ನ ಬೆಳೆಸಿದೀವಿ. ಲಕ್ಷ್ಮಣ ಫಲ, ಕ್ಯಾನ್ಸರ್ ಕಾರಕ ಶೆಲ್ಗಳನ್ನ ನಾಶ ಮಾಡುವಂಥ ಗಿಡಗಳು, ರಾಮಫಲ ರಿಚ್ ಇನ್ ಕ್ಯಾಲ್ಶಿಯಂ ಇರ್ತಕ್ಕಂಥದ್ದು, ಐರನ್ ಇರ್ತಕ್ಕಂಥದ್ದು, ಕಬ್ಬಿಣ ಕೊರತೆ ಇರುತ್ತೆ, ಅವಂಥವ್ರಿಗೆಲ್ಲ ಹಣ್ಣುಗಳನ್ನ ಬೆಳೆಸ್ತೀವಿ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳೆಸ್ಕೋತೀವಿ. ನಮ್ಗೆ ಯಾರು ಗೊತ್ತಿರೋರು ಬೇಕು ಅಂತಂದ್ರೆ ಅವ್ರಿಗೂ ಕೊಡ್ತೀವಿ ಸರ್. ಈಗ ಜಮೀನು ಎಷ್ಟಿದೆ ಶ್ರೀನಿವಾಸ್? ಸರ್ ನಮ್ಮದು ನಮ್ಮೂರಲ್ಲಿ ಕಡೆ 40 ಎಕರೆ ಇದೆ, ಬಟ್ ಈ ಕಡೆ ನಮ್ಮೂರಲ್ಲಿ ಬರೀ ಕೇವಲ 3 ಎಕರೆ ಇದೆ ಸರ್. ಅಲ್ಲ, ನಮ್ಮೂರಲ್ಲಿ ಬಂದು ಅಂದ್ರಲ್ಲ, ಅದು ಯಾವ ಊರು ಹಾಗಾದ್ರೆ? ಅದು ನಮ್ಮ ಅಪ್ಪನೂರು. ಯಾವುದು? ಗುತ್ತಿಗ್ನೂರು ಅಂತ. ಗುತ್ತಿಗ್ನೂರಲ್ಲಿ ನಿಮ್ದು ಸ್ವಂತ ಜಮೀನು 40 ಎಕರೆ? ಆದ್ರೆ ಈಗ ನೀನು ಕೃಷಿ ಮಾಡ್ತಾ ಇರ್ತಕ್ಕಂಥದ್ದು ಕಮಲಾಪುರ ಕಡ್ರಾಮ್ಪುರದ ಮಧ್ಯ ಜಾಗ, ಮಧ್ಯದ ಜಾಗದಲ್ಲಿ ಈಗ ಅಲ್ಲಿ ಕೃಷಿ ಮಾಡ್ತಾ ಇದೀರಲ್ಲ 3 ಎಕರೆ, ಅದು ನಿಮ್ದೇನಾ? ಹಾ ಸರ್. ನಿಮ್ಮ ತಂದೆಯವ್ರು ಅಲ್ಲಿಂದ ಇಲ್ಲಿಗೆ ವಲಸೆ ಬಂದಿದ್ರ ನೀವು? ಇಲ್ಲ ಸರ್, ಇಲ್ಲ, ನಮ್ಮ ತಂದೆಯವರು ಆಕ್ಚುಲಿ ನನಗೆ ಇಬ್ರು ಅಪ್ಪ ಇಬ್ಬರಮ್ಮ ಆಕ್ಚುಲಿ. ಅದು ಚಿಕ್ಕವನಿದ್ದಾಗ ನಾವು 2 ವರ್ಷ 3 ತಿಂಗಳು ಆದ್ಮೇಲೆ ಒಬ್ರು ದತ್ತಕ್ಕೆ ತಗೊಂಡ್ರು. ಅವ್ರ ಮನೇಲಿ ಬಂದಾಗ ಅವ್ರು ಕೃಷಿಕರು, ಮೊದಲು ಇಂಜಿನಿಯರ್ ಆಗಿ BM ಅಲ್ಲಿ ವರ್ಕ್ ಮಾಡಿದ್ರು, ಬಸವರಾಜ್ ಅಂತ. ಅವ್ರು ಅಲ್ಲಿ ವರ್ಕ್ ಮಾಡಿ ಬಂದ್ಮೇಲೆ ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದು ಸೆಟ್ಲ್ ಆದ್ರು, ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ನನ್ನ ದತ್ತಕ್ಕೆ ತಗೊಂಡ್ರು. ಈಗ ಅವ್ರು ಕೃಷಿ ಮಾಡೋದ್ರಿಂದ ನನಗೂ ಚಿಕ್ಕವನಿದ್ದಾಗಿಂದ ಕೃಷಿ ಅಂದರೆ ಇಷ್ಟ ಇತ್ತು. ಗಿಡ ಮರಗಳು, ಪ್ರಾಣಿ ಪಕ್ಷಿ, ಈ ಪ್ರಕೃತಿ, ಇದ್ರ ಮಧ್ಯೆ ಬೆಳೆದವನಾಗಿರೋದ್ರಿಂದ ನನಗೆ ಕೃಷಿ ಅಡಿಕ್ಟ್ ಆಯಿತು ಸರ್. ಈಗ ನೀನು ಓದ್ತಾ ಇರೋದ್ರಿಂದ ನಮಗಿನ್ನೂ ಒಂದು ಡೌಟ್, ನೀನು ತಂದೆ ತಾಯಿಗಳು ಮಾಡುವಂಥ ಕೃಷಿನಲ್ಲಿ ಸೇರಿಕೊಂಡು ನಿನಗೆ ಟೈಮ್ ಇದ್ದಾಗ ಮಾಡ್ತೀಯಾ, ಇಲ್ಲ ಸಂಪೂರ್ಣ ಪ್ರಮಾಣದಲ್ಲಿ ನೀನೇ ತೊಡ್ಕೊಂಡಿದೀಯಾ ಅಂತ? ಸರ್ ಈಗ ಅವ್ರು 40 ಎಕರೆ ಅದು ಗುತ್ತಿಗೆ ಕೊಟ್ಟು ಅವ್ರು ಇದು ಮಾಡ್ತಾರೆ ನಮ್ಮ ತಂದೆಯವರು. ಈ 3 ಎಕರೆ ಏನಿದೆ ಇವರು ಕೈ ಜೋಡಿಸ್ತಾರೆ, ನಾನು ಅದ್ರ ಜೊತೇಲಿ ಮಾಡ್ಕೊಂಡು ಹೋಗ್ತೀನಿ ಎಲ್ಲರೂ. ಅಲ್ಲ, ಈಗ ಅವರು ಮಾಡುವಂತ ಕೆಲಸದ ಮಧ್ಯದಲ್ಲಿ ನೀನು ನಿನ್ನ ಯೋಜನೆಗಳನ್ನ, ನಿನ್ನ ಪ್ಲಾನ್ಗಳನ್ನ ಅವ್ರಿಗೆ ಹೇಳ್ಕೊಂಡು, ಈಗ ನಾನು ಹೊರಗಡೆ ಎಲ್ಲೋ ಈಗ ಕಾರ್ಯಾಗಾರಗಳು ಇರ್ತವೆ. ಈಗ ನಮ್ದು ಏನಂತಂದ್ರೆ ಸಾವಯವ ಗುಂಪಿದೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ, ಒಂದು ಗುಂಪನ್ನು ಮಾಡ್ಕೊಂಡಿದ್ವಿ ನಾವು. ಕಾರ್ಯಾಗಾರಗಳು ಮಾಡ್ತಿರ್ತೀವಿ, ಕಾರ್ಯಾಗಾರಗಳು ಮಾಡಿದಾಗ ಅಲ್ಲಿ ತರಬೇತಿಗೆ ಅಂತ ಹೋಗೋದು ನಾನೇ. ಅಲ್ಲಿ ಕಲ್ತು ಬಂದಿದ್ದನ್ನ ಇಲ್ಲಿ ಪ್ರಯೋಗ ಮಾಡ್ತೀನಿ ನಾನು ನಮ್ಮ ತೋಟ ನಮ್ಮ ಗದ್ದೆಯಲ್ಲಿ. ಯಾಕೆ ನಿನಗೆ ಈ ಥರ ಎಲ್ಲ ನಿನ್ನ ವಯಸ್ಸಿನ ಮಕ್ಕಳು ಮೊಬೈಲ್ನಲ್ಲಿ ಮುಳುಗಿದ್ದಾರೆ, ನಿನಗೆ ಯಾಕಪ್ಪ ಈ ಕೃಷಿಯ ಆಸಕ್ತಿ? ಬಟ್ ನಾನು ಚಿಕ್ಕವನಿದ್ದಾಗಿಂದ ಒಂಟಿಯಾಗಿ ಬೆಳೆದಿರೋದ್ರಿಂದ ಪ್ರಾಣಿ ಪಕ್ಷಿ ಪ್ರಕೃತಿಯ ಜೊತೆ ಅಡಿಕ್ಟ್ ಆಗಿಬಿಟ್ಟಿದ್ದೆ. ನಾನು ಅವಾಗಲೇ ನಾಯಿಗಳ ಜೊತೆ, ಬೆಕ್ಕು, ಈ ಜೀವಿಗಳ ಜೊತೆ ಅಡಿಕ್ಟ್ ಆಗಿರೋದ್ರಿಂದ ನನಗೆ ಅಂತ ಜನರ ಬಗ್ಗೆ, ಜನರ ಜೊತೆ ಒಂಟಿಯಾಗಿ ಹಾಕಿದ್ದೆ ಅಂದರೆ ನಮ್ಮ ಅಪ್ಪ ಅಮ್ಮ ಊರ ಪಕ್ಕದ ಮನೆ, ನಮ್ಮದು ಊರ ಮಧ್ಯದಲ್ಲಿ ಇಲ್ಲ, ಡೆಡ್ ಎಂಡಿಗೆ ಇದೆ ನಮ್ಮ ಮನೆ. ಅಲ್ಲಿ ಇರೋದ್ರಿಂದ ನಾವು ಹಂಗೆ ಅಭ್ಯಾಸ ಇತ್ತು ಸರ್. ಹಂಗೆ ಅಂದ್ರೆ ನಿನಗೆ ಜನಗಳ ಜೊತೆಗಿಂತ ಹೆಚ್ಚಾಗಿ ಜಾನುವಾರುಗಳ ಜೊತೆ ಅಭ್ಯಾಸ. ಈಗ ಕೃಷಿ ಮೇಲೆ ಆಸಕ್ತಿ ಬಂದಿದ್ದೆ ಯಾವಾಗ ನಿನಗೆ ಮಾಡ್ಬೇಕಂತ? ಸರ್ ಏನಾಯ್ತು ಅಂತಂದ್ರೆ, ನಾನು ಸಾಕಷ್ಟು ನಮ್ಮ ಊರುಗಳಲ್ಲಿ ಈ ಕೆಮಿಕಲ್ ತಿಂದು ಆಹಾರ ತಿಂದು ಸಾಕಷ್ಟು ರೋಗಗಳಿಗೆ ತುತ್ತಾದ್ರು. ಆಮೇಲೆ ನಾವು ತಿನ್ನೋ ಆಹಾರದಲ್ಲಿ ನಾವು ನೋಡ್ತಿದ್ವಿ ಫೋನ್ಗಳಲ್ಲಿ, ಚರಂಡಿ ನೀರಲ್ಲಿ ಸೊಪ್ಪು ಅದ್ದೋದು, ಅದೇ ನೀರಲ್ಲಿ ತರಕಾರಿಗಳನ್ನ ಬೆಳೆಯೋದು, ಸಿಕ್ಕಾಪಟ್ಟೆ ಕೆಮಿಕಲ್ನ ಹಾಕೋದು, ಅದರಿಂದ ನಮಗೆ ತೊಂದರೆ ಆಗ್ತಿದೆ. ಮತ್ತು ಅದು ಕ್ಯಾನ್ಸರ್ ಬಂದು ಕ್ಯಾನ್ಸರ್ ಪೇಷೆಂಟ್ಗಳು ಜಾಸ್ತಿ ಆಗ್ತಿದ್ರೆ, ಇದನ್ನೆಲ್ಲ ಕಂಡಾಗ ನಾವು ಯಾಕೆ ನಮ್ಮ ಮನೆಗೆ ಬೇಕಾದಷ್ಟು ನಾವೇ ಬೆಳೆದು ತಿನ್ನಬಾರ್ದು ಅನ್ನೋವಂಥದ್ದೊಂದು ಬಂತು. ಆಗ ನಮ್ಮ ಮನೆಯಲ್ಲಿ ಸೊಪ್ಪು ಗಿಪ್ಪು ಎಲ್ಲ ಬೆಳೀತಿದ್ರು, ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಯಾಕೆ ಮಾಡಬಾರ್ದು ಅಂತ ಟೆರೆಸಲ್ಲಿ ಚಿಕ್ಕ ಚಿಕ್ಕ ಬ್ಯಾಗ್ಗಳಲ್ಲಿ ಸೊಪ್ಪು ತರಕಾರಿ ಇಂಥವನ್ನು ಹಾಕಿದೆ. ಚೆನ್ನಾಗಿ ಬಂತು, ಅದು ಬರೋದು, ಅದನ್ನು ಬೆಳೆಯೋದು ನೋಡಿ ತುಂಬ ಖುಷಿ ಅನಿಸ್ತು ಮನಸ್ಸಿಗೆ. ನಾವೇ ಬೆಳೆದು ನಾನೇನು ಮನೆಗೆ ಯೂಸ್ ಮಾಡ್ತಿದ್ದೀನಲ್ಲ ಅನ್ನೋದೊಂದು ಖುಷಿ ಆಯಿತು. ಆಮೇಲೆ ಫಸ್ಟ್ ಪಿ ಯುಗೆ ಬಂದಮೇಲೆ MCF ಅವರೊಂದು ಯೋಜನೆ ಇಟ್ಕೊಂಡ್ರು ಸ್ಟೂಡೆಂಟ್ಸ್ಗಳು ರೈತ ಮಕ್ಕಳಿಗೋಸ್ಕರ ಅಂತ, ಮಂಗಳೂರು ಫರ್ಟಿಲೈಸರ್ ಕೆಮಿಕಲ್ ಲಿಮಿಟೆಡ್ ಅಂತ. ಅವರು ಬಂದು ಕಾಲೇಜಲ್ಲಿ ಒಂದು ಚಿಕ್ಕ ಎಕ್ಸಾಮ್ ಥರ ಮಾಡಿ ಅದರಲ್ಲಿ ಒಂದಿಷ್ಟು ಜನ 600 ಜನ ಮಕ್ಕಳಲ್ಲಿ ಒಂದು 15 ಜನಕ್ಕೆ ಸೆಲೆಕ್ಟ್ ಮಾಡಿದರು ನಮ್ಮ ಹೋಬಳಿಯಿಂದ. ಆ ಹುಬ್ಳಿಯಿಂದ ಸೆಲೆಕ್ಟ್ ಆಗಿ ಹೋದ್ವಿ ನಾವು. ಫಸ್ಟ್ ಡೇ ಪ್ರೋಗ್ರಾಮ್ನ ಬಸವ ಸ್ವಾಮಿ ಅಂತ ಹೇಳಿದ್ನೆ ನಾನು, ಅವ್ರ ತೋಟದಲ್ಲಿ ಇಟ್ಕೊಂಡಿದ್ರು. ಅವ್ರ ತೋಟದಲ್ಲಿ ಇಟ್ಕೊಂಡ ಮೇಲೆ ಅವ್ರ ತೋಟದಲ್ಲಿ ಅವತ್ತು ಹಿಂದಿನ ಒಂದು 50-60 ಜನ ಸ್ಟೂಡೆಂಟ್ಸ್ಗಳಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇತ್ತು. BSc ಓದುವಂಥ ಸ್ಟೂಡೆಂಟ್ಗಳು, ಹನಿ ಬೀಸ್ ಬಗ್ಗೆ ನೋಡೋಕೆ ಬಂದವರು, ಹನಿ ಬೀ ಬಗ್ಗೆ ರಿಸರ್ಚ್ ಮಾಡೋರು ಎಲ್ಲರೂ ಬಂದಿದ್ರು. ಅದು ಪ್ರಾಕ್ಟಿಕಲ್ ಇತ್ತು, ಅಷ್ಟು ವರ್ಷಗಳಿಂದ ಕಲಿಯುತ್ತಿರೋರು ಮತ್ತು ಈಗಿಷ್ಟು ಜನ ಬಂದಂಥವ್ರು. ಅಷ್ಟು ಜನಕ್ಕೂ ಪ್ರಾಕ್ಟಿಕಲ್ ಮಾಡ್ತಿದ್ರು, ಯಾರು ಜೇನು ಮುಟ್ಲಿಕ್ಕೆ ಮುಂದೆ ಬರಲಿಲ್ಲ. ಯಾರು ಮುಟ್ತೀರಾ ಅನ್ನೋದೊಂದು ಪ್ರಶ್ನೆ ಬಂತು. ಅವಾಗ ನಾನು ಮಾಡ್ತೀನಿ, ಯಾಕೆ ನಾನು ಇಟ್ಕೋಬೋದು ಅನ್ನೋ ಕಾರಣಕ್ಕೆ ಅದನ್ನ ಅಲ್ಲಿ ತರಬೇತಿ ನಡೀತಾ ಇದ್ದದ್ದು ಜೇನು ಕೃಷಿಯ ಬಗ್ಗೆ ಅಲ್ಲಿ ಜೇನನ್ನ ಕೈಯಲ್ಲಿ ಇಟ್ಕೊಂಡೆ. ಅವ್ರು ನೋಡಿದ್ರು ಎಷ್ಟು ಫಸ್ಟ್ ಟೈಮ್ ಇವನು ಎಷ್ಟು ಬೇಗ ಅದಕ್ಕೆ ಇಟ್ಕೊಂಡಲ್ಲ, ಧೈರ್ಯವಾಗಿ ಇಟ್ಕೊಂಡ ಅನ್ನೋದೊಂದು ನಮ್ಮ ಗುರುಗಳಿಗೆ ಬಂತು. ಕಾರ್ಯಕ್ರಮ ಮುಗಿಸಿದ್ರೆ ಸಂಜೆ ಹೆಜ್ಜೆಯನ್ನು ತೆಗಿಲಿಕ್ಕೆ ಕರ್ಕೊಂಡು ಹೋದ್ರು. ಬರ್ತೀಯ ನೀನು ಅಂದ್ರು, ಆಯ್ತು ಬರ್ತೀನಿ ಅಂತೇಳಿ ಅವ್ರ ಜೊತೆಗೆ ಹೋದೆ ನಾನು. ಅವ್ರ ಹೆಜ್ಜೆನ ತೆಗೆಯಕ್ಕೆ ಹೋದ್ರು, ಹೆಜ್ಜೆನ ಅಂತಂದ್ರೆ ನಮ್ಮ ಮಲ್ಪನಗುಡಿಯಲ್ಲಿ ಅವ್ರು ರೀಸೆಂಟಾಗಿ ಒಂದು ನಾನೇನು ತರಬೇತಿಗೆ ಹೋದ್ನೋ ಅದು ಒಂದು ವಾರದ ಕೆಳಗಡೆ ಒಂದು ಕೇಸ್ ಆಗಿದೆ. ಏನಪ್ಪ ಅಂತಂದ್ರೆ, ಹೆಜ್ಜೆನ 5-6 ಕಡ್ದಿದೆ, ಅವ್ನು ಕೋಮಕ್ಕೆ ಹೋಗಿ ಅಡ್ಮಿಟ್ ಆಗಿದ್ದಾನೆ ಅನ್ನೋಂಥದ್ದು ಕೂಡ ಇತ್ತು. ತುಂಬಾ ಡೇಂಜರ್ ಅಂತಾನು ಕೇಳ್ಪಟ್ಟಿದ್ದೆ. ಅದಿಷ್ಟು ನನಗೆ ತಲೆಗೆ ಬರಲಿಲ್ಲ. ಅವ್ರು ನನ್ನ ಜೊತೆ ಕರ್ಕೊಂಡೋದಾಗ ಹೆಜ್ಜೆನ ಹಿಂಗೆ ಇರುತ್ತೆ ನೋಡು ತಟ್ಟೆ ಅಂತ ಹೇಳಿ, ಅದು ಒಂದು ಮೋಟ್ರ್ ಕೆಳಗಡೆ ಇದ್ರ ಹತ್ರ ಕಟ್ಟಿತ್ತು. ಇವ್ರೇನು ಮಾಡಿದ್ರು, ಬಾ ಏನೂ ಆಗಲ್ಲ, ನೀನು ಭಯ ಪಡಬೇಡ, ಇಲ್ಲ ಇಲ್ಲ ನಾನು ಬರ್ತೀನಿ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಹೋದೆ. ಹೆಜ್ಜೆನ ಸ್ವಲ್ಪ ಹಿಂಗೆ ಕೈಯಿಂದ ಅಂದರು, ಏನು ಮಾಡಲ್ಲ, ಸುಮ್ಮನೆ ಹಿಂಗೆ ಕೈ ಹಾಕಿ ನೀಟಾಗಿ ಅದನ್ನು ಜಾಸ್ತಿ ಅಲಗಾಡಿಸ್ಬೇಡ, ಸೂಕ್ಷ್ಮವಾಗಿ ಹಿಂಗೆ ಕೈ ಹಿಂಗೆ ಅನ್ಕೋ ಅಂತಂದ್ರು. ನಾನು ಸೂಕ್ಷ್ಮವಾಗಿ ಅಂದೆ, ತುಂಬ ಗಾಬರಿ ಪಟ್ಟರು. ಹೆಜ್ಜೆ ನೋವು ಏನು, ನೀನು ಚಿಕ್ಕ ಪುಟ್ಟ ಜೇನಲ್ಲ, ಹೆಜ್ಜೆನ ಹಂಗೆ ಕೈ ಹಾಕ್ತೀಯಲ್ಲ ಅಂತಂದರೆ, ಮತ್ತು ನೀವು ಹೇಳಿದ್ರೆ ನಾನು ಮಾಡಿದೆ ಅಷ್ಟೇ ಅಂತಂದೆ. ಆಮೇಲೆ ತಡಿ ತಡಿ ತೆಗೆದ್ಬಿಡೋಣ ಅಂತೇಳಿ ಕುಡುಗೋಲು ತೊಗೊಂಡು ಅದನ್ನು ತಟ್ಟೆಯನ್ನು ಕೊಯ್ದು ಕಂಪ್ಲೀಟ್ ಒಂದು ಗೋಣಿಚೀಲದಲ್ಲಿ ಇಡೀ ಜೇನು ಕುಟುಂಬವನ್ನು ತುಂಬಿಕೊಂಡ್ವಿ. ಆ ತುಪ್ಪವನ್ನು ಅಲ್ಲಿ ಇರ್ತಕ್ಕಂಥ ರೈತರಿಗೆ ಕೊಟ್ಟು ಜೇನನ್ನು ನೀವು ರಕ್ಷಿಸ್ರಿ, ಅದ್ರ ಬಗ್ಗೆ ಅವ್ರನ್ನೇ ಹೇಳಿದ್ರು ಅವರು, ಸುಡಬಾರ್ದು ಇದನ್ನು, ಈ ಜೇನು ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಅವ್ರ ಹತ್ರ. ಹಂಗೆ ತರಬೇತಿ ಸ್ಟಾರ್ಟ್ ಆಗಿದ್ದಂಗೆ. ಆಮೇಲೆ ಅವ್ರ ಹತ್ರ ನನಗೆ ಬುನಾದಿ ಎಲ್ಲ ಹಾಕ್ಬಿಟ್ರು, ಬೇಸಿಕ್ ಬಗ್ಗೆ, ಜೇನು ಇರ್ತಕ್ಕಂಥ ವಿಧಗಳ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಅವರು ಬೇಸಿಕ್ ಎಲ್ಲ ನನಗೆ ಕಲಿಸಿದ್ರು. ನಂಗೆ ಇನ್ನೂ ಆಸಕ್ತಿ ಹುಟ್ಟಿತು ಜೇನಿನ ಬಗ್ಗೆ. ಅವಾಗ ನಾನೇನು ಮಾಡಿದೆ, ಹಿರಿಯೂರಲ್ಲಿ ಶಾಂತಿವೀರಯ್ಯ ಸರ್ ಅಂತಿದ್ದಾರೆ, ಅವ್ರ ಹತ್ರ ಹೋದೆ. ತುಂಬ ಪ್ರಖ್ಯಾತ ಜೇನು ಕೃಷಿಕರವರು, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಇರ್ತಕ್ಕಂಥ ನಾಲೆಜ್ನ ತೊಗೊಂಡೆ. ಆಮೇಲೆ ಮತ್ತೆ ಇನ್ನೂ ಕಲಿಬೇಕನ್ನಿಸ್ತು, ಸಿರ್ಸಿಗೆ ಹೋದೆ, ಅಲ್ಲಿ ಅವ್ರ ಮೆಥಡ್ ಏನಿದೆ ಅದನ್ನು ಕಲಿತೆ. ಮತ್ತು ಮಹಾರಾಷ್ಟ್ರಕ್ಕೆ ಒಂದು ಕಡೆ ಹೋದೆ, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಏನು ನಾಲೆಜ್ ಅದನ್ನು ತೊಗೊಂಡೆ. ಅಷ್ಟು ನಾಲೆಜ್ ತೊಗೊಂಡೆ, ಬಟ್ ನನ್ನದೇ ಆದಂತಹ ನಾಲೆಜಲ್ಲಿ ನಾನು ಜೇನು ಕೃಷಿ ಮಾಡ್ತಿದ್ದೀನಿ ಈಗ. ಅಲ್ಲ, ಜ್ಞಾನ ಎಲ್ಲ ಅಲ್ಲಿಂದ ಸ್ವೀಕರಿಸಿ ಯೋಜನೆ ನೀನು ರೂಪಿಸ್ಕೊಂಡೆ. ಹಾಂ, ನನ್ನದೇ ಆದಂಥ ಸ್ಟೈಲಲ್ಲಿ ನಾನು ಮಾಡ್ತೀನಿ. ನಿನ್ನ ಸ್ಟೈಲಲ್ಲಿ ಅಂದರೆ ಯಾವ ರೀತಿ ಮಾಡ್ತಾ ಇದೆಯಾ ಹೇಳು ಸ್ವಲ್ಪ. ಈಗ ಎಲ್ಲರೂ ಜೇನನ್ನು ಆಪರೇಟ್ ಮಾಡ್ತೀವಿ ಅಂದ ತಕ್ಷಣ ಹೊಗೆ ಹಾಕ್ಬಿಡೋದು. ನಾನು ಮಹಾರಾಷ್ಟ್ರಕ್ಕೆ ಹೋದೆ, ಹೊಗೆನೆ ಕಂಪ್ಲೀಟ್ ಗೂಡಲ್ಲಿ ಹೋಗಿಸ್ಬಿಡೋರು, ಅವ್ರು ಕಂಪ್ಲೀಟ್ ಮಬ್ಬು ಬರೋ ಹಾಗೆ. ನನಗೆ ಅದಿಷ್ಟ ಆಗಲಿಲ್ಲ. ನಾನು ನಮ್ಮ ಕರ್ನಾಟಕದಲ್ಲಿ ಅವ್ರು ಸುಮ್ಮನೆ ಎಷ್ಟು ಈಸಿಯಾಗಿ ಮಾಡೋರು, ಇವ್ರು ಯಾಕೆ ಇಷ್ಟು ಮಾಡ್ತಿದ್ದಾರೆ, ಇನ್ನು ನಾನೇನು ಮಾಡ್ಬೋದು ಇದರಲ್ಲಿ ಅಂತಂದರೆ, ಸೂಕ್ಷ್ಮಕ್ಕೆ ತೆಗೆಯೋದನ್ನು ಕಲಿತೆ. ಅವತ್ತೇ ನಾನು ಅವ್ರ ಮುಂದೆನೆ ಬೇರೆ ಬಾಕ್ಸಲ್ಲಿ ಇದನ್ನು ನಾನು ಮಾಡ್ತೀನಿ ತಡ್ರಿ ಅಂತ. ಅಂದರೆ ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡಿದ್ರೆ? ಹಾಂ, ಅವ್ರು ಅದೇ 250-300 ಪೆಟ್ಟಿಗೆ ಅವ್ರು ಇಟ್ಕೊಂಡಿದ್ರು. ಒಂದು ಅವ್ರು ಮಾಡಿ ತೋರಿಸಿದ್ರು, ಹಿಂಗೆ ಹನಿ ತೆಗಿಬೇಕು, ಹಿಂಗೆ ಮಾಡಬೇಕು ಅಂತ. ನಾನು ಯಾಕೆ ಹಿಂಗೆ ಮಾಡಬೇಕು, ಇದನ್ನು ನಾನು ಅಲ್ಲಿ ಕಲ್ತಿದ್ದೆ, ನಾನು ಇಲ್ಲಿ ಪ್ರಾಕ್ಟಿಕಲ್ ನೋಡೋಣ ಅಂತ ಸೂಕ್ಷ್ಮವಾಗಿ ಒಂದು ಬಾಕ್ಸಲ್ಲಿ ಇರ್ತಕ್ಕಂಥ ಜೇನು ಹುಟ್ಟನ್ನು ತೆಗೆದೆ. ಈಸಿ ಅನ್ನಿಸ್ತು ನನಗೆ. ತೆಗೆದೆ, ಇಟ್ಟೆ, ಅದನ್ನೆಲ್ಲ ಕೆಳಗೆ ಕೆಳಮನೆ ಅಂತ ಬರುತ್ತೆ. ಈ ಜೇನು ಒಂದು ಪೆಟ್ಟಿಗೆಯಲ್ಲಿ, ಒಂದು ಬಾಕ್ಸಲ್ಲಿ ಮೂರು ಭಾಗಗಳಾಗಿ ಇದು ನೋಡ್ತೀವಿ, ಕೆಳಮನೆ, ಸಂಸಾರ ಕೋಣೆ, ಮೇಲಿಂದು ಹನಿ ಚೇಂಬರ್ ಅಂತ ಕರಿತೀವಿ, ಜೇನು ಕೋಣೆ ಅಂತ. ಅದ್ರ ಮೇಲೆ ಮೇಲ್ಮನೆ ಅಂತ ಮುಚ್ಚಳ. ಇದು ಒಂದು ಜೇನಿನ ಬಾಕ್ಸಿನ ವಿನ್ಯಾಸ. ಆ ಕೆಳಮನೆ ನಾವು ವಾರಕ್ಕೊಂದ್ಸರಿ ಕ್ಲೀನ್ ಮಾಡಬೇಕು. ನನ್ನ ಹತ್ರ ಸ್ಟೂಡೆಂಟ್ಸ್ಗಳಿದ್ದಾರೆ, ನಾನು ಟ್ರೈನ್ ಅಪ್ ಆಗ್ತೀವಿ, ನಾನು ಜೇನು ಕೃಷಿ ಕಲಿತು ಬೇರೆಯವ್ರು ಕೂಡ ಕಲಿಸ್ತಿದ್ದೀನಿ. ಈಗ ಅವರೆಲ್ಲರೂ ಕಲಿತು ಅವ್ರ ತೋಟಗಳಲ್ಲಿ ಮಾಡ್ತಿದ್ದಾರೆ. ಈಗೇನು ಮಾಡ್ತಾರೆ, ಅವ್ರಿಗೆ ಬೇಸಿಕ್ ಕಲಿಸ್ಬೇಕಾದ್ರೆ ನಾನು ಕೆಳಮನೆ ಕ್ಲೀನ್ ಮಾಡಬೇಕು ವಾರಕ್ಕೊಂದ್ಸರಿ, ಇಲ್ಲಾಂತಂದ್ರೆ ವೈರಸ್ ಬರುತ್ತೆ, ಇದನ್ನೆಲ್ಲ ಕಲಿಸ್ತೀನಿ ನಾನು. ಆ ಕಲಿಸ್ಬೇಕಾದ್ರೆ ನನಗೆ ಅವ್ರಿಗೆ ಹೇಳ್ಕೊಟ್ಟಿದ್ರು, ಇದನ್ನ ಜೇನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಹುಟ್ಟೆಲ್ಲ ತೆಗೆದು. ಹುಳುಗಳು ಸಂಸಾರ ಕೋಣೆಯಲ್ಲಿ, ಸಂಸಾರ ಕೋಣೆಯಲ್ಲಿ ಇರ್ತವೆ, ಆದರೆ ಕೆಳಗಡೆ ಮನೆಯನ್ನು ನೀವು ಕೆಳಗಡೆ ಮನೆಯನ್ನು ಸ್ವಚ್ಛ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ, ಅದು ಆ ತನ್ನ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಸವನ್ನು ಕೆಳಗಡೆ ಹಾಕಿರುತ್ತೆ. ಈ ಮೊಟ್ಟೆ ಹೊರಗೆ ಬಂತು, ಅದ್ರ ಮುಚ್ಚಳ ಇರುತ್ತೆ, ಸೀಲ್ ಮಾಡಿರುತ್ತದ್ದು, ಅದು ಹೊರಗೆ ಕೆಳಗೆ ಉದುರಿ ಬಿದ್ದಿರುತ್ತೆ, ಇದೆಲ್ಲ ಕಸಗಳು ಇರುತ್ತೆ. ವಾರಕ್ಕೊಂದ್ಸರಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡದೇ ಇದ್ರೆ ಏನಾಗುತ್ತೆ, ಅಲ್ಲಿ ಒಂದು ವೈರಸ್ ಹುಳ ಬರುತ್ತೆ. ಆ ಹುಳ ಬಂತು ಅಂತಂದರೆ ಇಡೀ ಜೇನು ಕುಟುಂಬವನ್ನು ನಾಶ ಮಾಡಿಬಿಡುತ್ತದೆ. ಇಡೀ ಮೊಟ್ಟೆಗಳನ್ನೆಲ್ಲ ತಿಂದು ಆ ಕುಟುಂಬನೇ ನಾಶ ಆಗೋದಂಗೆಲ್ಲ. ಸೊ ನಾವು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ತಿರೋದ್ರಿಂದ ಅದು ಸ್ವಚ್ಛ ಆಗಿರುತ್ತೆ ತುಂಬ. ನಾನು ಕ್ಲೀನ್ ಮಾಡಿದೆ ನಾನು. ಅಲ್ಲಿ ಕ್ಲೀನ್ ಮಾಡಿದ್ಮೇಲೆ ಅವ್ರಿಗೂ ಒಂಥರ, ಇವ್ನು ಏನು ಹಿಂಗೆ ಹ್ಯಾಂಡಲ್ ಮಾಡ್ತಾನಲ್ಲ, ಇವ್ನು ನಮ್ಮ ಹತ್ರನೇ ಕಲೆಗೆ ಬಂದು ನಮಗೆ ಕಲಿಸ್ತಿದ್ದಾನೆ ಬಿಡೋ ಅಂತ. ಹಿಂಗೆ ಹಿಂಗೆ ಹಿಂಗೆ ಮಾಡಿದ್ರೆ ಹೆಂಗೆ, ಹಿಂಗೆ ಮಾಡ್ದಂಗೆ ನಾನೇ ಹೆಂಗೆಂಗೆ ಗೊತ್ತ ಅದನ್ನು ಹೇಳಿದೆ, ಹಿಂಗೆ ಮಾಡಿದ್ರಲ್ಲ ಹಿಂಗೆ ಮಾಡ್ಬೋದು, ಹಂಗೆ ಒಂದು ಮಾತುಕತೆ ಮಾಡಿ ಅಲ್ಲಿ ಮುಗಿಸ್ಕೊಂಡು ಬಂದೆ ನಾನು. ಆಮೇಲೆ ಮತ್ತೆ ಬಸವಯ್ಯ ಸ್ವಾಮಿಯವ್ರ ಹತ್ರ ಬಂದೆ ನಾನು ಕೊನೆಗೆ, ಮತ್ತೆ ಸ್ಟಾರ್ಟಿಂಗ್ ಎಲ್ಲಿ ಕಲ್ತನೋ ಮತ್ತೆ ಅಲ್ಲಿಗೆ ಕೊನೆಗೆ ಬಂದಿಂತೆ. ಮತ್ತು ಅವ್ರ ಜೊತೆನೇ ಈಗ ಸಾಕಷ್ಟು ಜೇನು ಅವೇರ್ನೆಸ್ ಕಾರ್ಯಕ್ರಮಗಳು ಸ್ಕೂಲು ಕಾಲೇಜು BSc ಅಗ್ರಿಕಲ್ಚರ್ ಕಾಲೇಜಸ್ಸು ವಿಜ್ಞಾನಿಗಳಿಗೆ ಈ ರೀತಿ ಎಲ್ಲ ಕರಿತಿರ್ತಾರೆ, ಹೋಗಿ ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿ ಬರ್ತಿರ್ತೀವಿ ನಾವು. ವಿಜ್ಞಾನಿಗಳಿಗೆ ನೀನು ಟ್ರೈನ್ ಕೊಡ್ತೀಯಾ ಅಂದರೆ ಈಗ ಸ್ಟಾರ್ಟಿಂಗ್ ಏನಾದ್ರು ರಿಸರ್ಚ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ, ಅವ್ರಿಗೆ ಥೇರಿ ಗೊತ್ತಷ್ಟೇ. ಬಟ್ ಪ್ರಾಕ್ಟಿಕಲ್ಗೆ ಅಂತ ಬಂದಾಗ ನಮ್ಮ ಹತ್ರ ಬರ್ತಾರೆ, ಜೇನಿಂದು ಪರಾಗ ಕಲೆಕ್ಟ್ ಮಾಡ್ತಾರೆ, ಹನಿ ಕಲೆಕ್ಟ್ ಮಾಡ್ತಾರೆ ನಮ್ಮ ಹತ್ರ. ಈಗ ಬಂದಾಗ ಅವ್ರಿಗೆ ಹೆಂಗೆ ತೆಗಿಬೇಕು ಬಾಕ್ಸ್ ಗೊತ್ತಿರಲ್ಲ, ತಟ್ ಅಂತ ತೆಗೆದುಬಿಟ್ರೆ ಚುಚ್ಚಿಬಿಡ್ತವೆ. ಅವ್ರಿಗೆ ಹೇಗೆ ತೆಗಿಬೇಕು ಅಂತ ಹೇಳ್ಕೊಡ್ಬೇಕು, ಕೆಳ ಮನೇಲಿ ಎಷ್ಟು ಕಸನ ಹೇಗೆ ತೆಗಿಬೇಕು ಅಂತ ಗೊತ್ತಾಗಬೇಕು, ಅದನ್ನೆಲ್ಲ ಹೇಳ್ಕೊಡ್ತೀವಿ. ಅಂದರೆ ಜೇನು ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು? ಈಗ 4ನೇ ವರ್ಷ ಸರ್, ಇದು 4ನೇ ವರ್ಷ ಮುಗಿತು, ಈಗ 5ನೇ ವರ್ಷ. ಈಗ ಎಷ್ಟು ಪೆಟ್ಟಿಗೆ ಇದ್ದಾವೆ ನಿಮ್ಮ ಹತ್ರ? ನನ್ನ ಹತ್ರ 45 ಪೆಟ್ಟಿಗೆ ಇದೆ. ಅಂದರೆ ಏನಂದ್ರೆ ನನ್ನ ಸೈಕಲ್ ಆಗ್ತಾನೆ ಇರ್ತದೆ, ಬರ್ತಾರೆ ಬೇರೆಯವ್ರು ತೊಗೊಂಡು ಹೋಗ್ತಾನೆ ಇರ್ತಾರೆ. ಪೆಟ್ಟಿಗೆ ತೊಗೊಂಡು ಹೋಗ್ತಾರಾ? ಜೇನ್ ತೊಗೊಂಡು ಹೋಗ್ತಾರಾ? ಜೇನ್ ಪೆಟ್ಟಿಗೆ ತೊಗೊಂಡು ಹೋಗ್ತಾರೆ. ಈಗ ನಾನೇನಂದ್ರೆ ಮೇನ್ ಥಿಂಗ್ ಜೇನಿಗೆಗೋಸ್ಕರ ಇದು ಮಾಡ್ತಿಲ್ಲ. ಪೆಟ್ಟಿಗೆ ಎಲ್ಲ ಎಲ್ಲಿ ತರಿಸ್ತೀರಿ? ಪೆಟ್ಟಿಗೆ ಇಲ್ಲೇ ಬಸವ ಸ್ವಾಮಿಯವರು ಅವ್ರ ಹತ್ರ ಇದು ಮಾಡ್ತೇವೆ. ಮಾಡ್ತಾರೆ, ಅವ್ರು ಮಾಡಲ್ಲ, ಎಲ್ಲಿಂದ ಅವರು ಇದು ಮಾಡ್ತಾರೆ, ನಾನು ಅಲ್ಲಿಂದ ತೊಗೊಳ್ತೀನಿ. ಜೇನಲ್ಲಿ 3 ಕಾಲವನ್ನು ನಾವು ವಿಂಗಡಿಸ್ತೀವಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಈ ಕಾಲವನ್ನು ನಾವು ಹನಿ ಕಾಲ ಅಂತ ಕರಿತೀವಿ. ಯಾಕೆ ಆ ಕಾಲ ಹನಿ ಕಾಲ? ಯಾಕೆ ಅಂತಂದರೆ ಈ ಟೈಮಲ್ಲಿ ಬಿಸಿಲು ಮೀಡಿಯಮ್ ಆಗಿರುತ್ತೆ, ಜನವರಿ ಫೆಬ್ರವರಿ. ಆಮೇಲೆ ಮಳೆಗಾಲ ಇರಲ್ಲ ಈ ಟೈಮಲ್ಲಿ, ಅದು ಬ್ರೀಡಿಂಗ್ ಜಾಸ್ತಿ ಆಗುತ್ತೆ. ಆಮೇಲೆ ಬ್ರೀಡಿಂಗ್ ಜಾಸ್ತಿ ಆದ ಸಂತಾನೋತ್ಪತ್ತಿ ಈ ಸೆಪ್ಟೆಂಬರಲ್ಲಿ, ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ಸಂತಾನೋತ್ಪತ್ತಿ ಕಾಲ ಅದು. ಅವಾಗ ಅದು ಬ್ರೀಡಿಂಗ್ ಆಗಿರುತ್ತೆ, ಅವಾಗ ಹುಳುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾವಾಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹುಳುಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಅದು ಕೆಲಸ ಜಾಸ್ತಿ ಮಾಡ್ತವೆ. ಅದು ಹೊರಗಡೆ ಹೋಗಿ ಹನಿ ಕಲೆಕ್ಟ್ ಮಾಡ್ಕೊಂಬರೋದು, ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಹೂ ಯಾವ್ಯಾವ ಸಿಗುತ್ತೆ ಅದನ್ನಿಷ್ಟು ಕಲೆಕ್ಟ್ ಮಾಡ್ಕೊಂಬಂದು ಹನಿ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಟಿರ್ತವೆ. ಅದು ಯಾಕೆ ಮಾಡ್ತವೆ ಅಂತಂದರೆ, ನೆಕ್ಸ್ಟ್ ಬರುವಂತಹ ಮೇ, ಜೂನ್, ಜುಲೈ, ಆಗಸ್ಟ್ ಈ ಕಾಲ ಅಭಾವ ಕಾಲ ಅಂತ ಕರಿತೀವಿ. ಈ ಅಭಾವ ಕಾಲದಲ್ಲಿ ಮಳೆಗಾಲ ಇರೋದ್ರಿಂದ ಆ ಮಳೆಗಾಲದಲ್ಲಿ ಹೊರಗಡೆ ಹೋಗಿ ಆಹಾರ ತರೋಕ್ಕಾಗಲ್ಲ, ಯಾಕಂದರೆ ಜೇನಿಗೆ ಈಜ್ ಬರಲ್ಲ, ನೀರಲ್ಲಿ ಬಿತ್ತು ಸತ್ತೋಯ್ತು. ಸೊ ಅದು ಏನು ಮಾಡ್ತದೆ, ತನಗೋಸ್ಕರ ಅಂತ ಹನಿಯನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಟಿರುತ್ತೆ. ನಾವು ಜೇನಿನ ಆಸೆಯಿಂದ ಜೇನು ತಕ್ಕೋತೀವಿ. ನಾವು ಅಭಾವ ಕಾಲದಲ್ಲಿ ಅದಕ್ಕೆ ತಿಂದು ಜೀವಿಸಲಿಕ್ಕೆ ನಾವು ಸಕ್ಕರೆ ಪಾನಕ, ಅದಕ್ಕೆ ಸ್ವಲ್ಪ ತುಳಸಿ ರಸನೋ, ಅದಕ್ಕೊಂಚೂರು ನಿಂಬೆಹಣ್ಣಿನ ರಸ, ಈ ರೀತಿಯ ಫ್ಲೇವರ್ಸ್ ಹಾಕಿ ಏನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿ ಅವುಗಳಿಗೆ ಅಂತ ಹಾಕಿ ಅದನ್ನು ಈ 4 ತಿಂಗಳು ಕಾಪಾಡ್ಕೋಬೇಕು. ಮೇ, ಜೂನ್, ಜುಲೈ, ಆಗಸ್ಟ್, ಆಗಸ್ಟ್ವರೆಗೂ ನಾವು ಅಭಾವ ಕಾಲ ಮುಗಿದ್ಮೇಲೆ ಈ ಸೆಪ್ಟೆಂಬರ್, ನವಂಬರ್, ಡಿಸೆಂಬರ್ ಏನಿದೆ ಈ ಟೈಮ್ ಏನಿದೆ ಆಗದು ಅಭಿವೃದ್ಧಿ ಆಗೋ ಕಾಲ ಅಂತ ಅಂದರೆ ಬ್ರೀಡಿಂಗ್ ಟೈಮ್, ಸಂತಾನೋತ್ಪತ್ತಿ ಮಾಡುವಂಥ ಟೈಮ್ ಅದು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ನಾವು ಅದನ್ನು ಡಿವೈಡ್ ಮಾಡದೇ ಇದ್ರೂ ಅದು ತಾನಾಗಿ ಹೊರಗಡೆ ಹೋಗಿ ಡಿವೈಡ್ ಆಗಿ ಬೇರೆ ಒಂದು ಪ್ರಕೃತಿಯ ಜಾಗದಲ್ಲಿ ಹೋಗಿ ಗೂಡನ್ನು ಕಟ್ಟುವಂಥ ಸಾಧ್ಯತೆಗಳಿರ್ತವೆ. ನಾವು ಅದನ್ನೇ ಹೊರಗಡೆ ಬಿಡೋ ಬದಲಾಗಿ ನಮ್ಮ ಬಾಕ್ಸಿಗೆ ಒಂದು 4 ಚೇಂಬರನ್ನು ಡಿವೈಡ್ ಮಾಡಿಕೊಂಡು, ಕ್ವೀನ್ ಇತ್ತು ಅಂತಂದರೆ ಹೊಸದು ರಾಣಿ ಶೆಲ್ ಅಂತ ಬರುತ್ತೆ, ಆ ರಾಣಿ ಶೆಲ್ಲನ್ನು ಬೇರೆ ಒಂದು ಬಾಕ್ಸಿಗೆ ಶಿಫ್ಟ್ ಮಾಡಿಕೊಂಡ್ರೆ ಹೊಸ ರಾಣಿ ಹುಟ್ಟುತ್ತೆ, ಆ ಹೊಸ ರಾಣಿಯಿಂದ ಹೊಸ ಕುಟುಂಬ ಸ್ಟಾರ್ಟ್ ಆಗುತ್ತೆ, ಈ ರಾಣಿ ಕುಟುಂಬ ಬೇರೆ. ಹಾಗೆ ನಮ್ಗೆ 1-2 ಬಾಕ್ಸ್, 2-3 ಬಾಕ್ಸ್. ಈಗ ನನ್ನ ಹತ್ರ 2 ಬಾಕ್ಸ್ 4 ಬಾಕ್ಸ್ ಇಡೋಕ್ಕೆ ಜಾಗ ಇಲ್ಲ, ಏನು ಮಾಡ್ಬೋದು, ಬೇರೆ ರೈತರಿಗೆ ಸೇಲ್ ಮಾಡೋದು. ಅವಾಗ ನಮಗೊಂದು ಆದಾಯನೂ ಸಿಗುತ್ತೆ, ನಮ್ಮ ಜೇನು ಕುಟುಂಬನೂ ರಕ್ಷಣೆ ಆಗುತ್ತೆ. ಒಂದು ಜೇನನ್ನು ನೀವು ಸಾಕಾಣಿಕೆ ಮಾಡಿ ಆ ಜೇನನ್ನು ಉತ್ಪನ್ನವನ್ನು ಪಡೆದು ಅದನ್ನು ಒಂದು ಕಡೆ ಮಾರಾಟ ಮಾಡ್ತೀರಿ, ಜೊತೆಗೆ ಜೇನು ಹುಳುಗಳನ್ನು ಮತ್ತು ಪೆಟ್ಟಿಗೆಗಳನ್ನು ಮಾರಾಟ ಮಾಡಿ ಬೇರೆ ರೈತರಿಗೆ, ಅದು ಕೂಡ 2 ರೀತಿಯ ಆದಾಯ ಸಿಗುತ್ತೆ. ನಾವು ಜೇನಲ್ಲಿ ಆದಾಯ ನೋಡೋದಾದರೆ ಬೇಕಾದಷ್ಟು ಆದಾಯ ಇದೆ. ಏನು ಆದಾಯ ಅಂತಂದ್ರೆ, ನಾವು ಎಲ್ರಿಗೂ ಈಗ ಜೇನು ಕೃಷಿ ಮಾಡ್ತಿರೋದು ಯಾಕೆ, ಜೇನು ತುಪ್ಪ ತೆಗಿಯೋಕೆ ಅನ್ನೋ ತಾಟ್ಸಿದೆ ರೈತರಿಗೆ ಎಲ್ರಿಗೂ. ಬಟ್ ಗೊತ್ತಿಲ್ಲದ ಸಂಗತಿಗಳು ಏನಂತಂದ್ರೆ, ಅದರಲ್ಲಿ ಪೋಲನ್ ಅಂತ ಇರುತ್ತೆ. ಪೋಲನ್ ಅಂತಂದ್ರೆ ಪರಾಗ, ಈ ಹೂಗಳಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಂದು ಇಟ್ಟಿರುತ್ತೆ ಅದು. ಆ ಪರಾಗ, ಈ ಜೇನು 1 ಕೆಜಿ 1,000 ರೂಪಾಯಿ ಆದರೆ ಆ ಪರಾಗ 10,000 ರೂಪಾಯಿ ಕೆಜಿ. ಆ ಪರಾಗ ಪೋಲನ್ ಡ್ರಾಪ್ಸ್ ಅಂತ ಕರಿತೀವಿ. ಪೋಲನ್ ಡ್ರಾಪ್ಸ್ ಇಟ್ಟು ಆ ಪೋಲನ್ನ ಕಲೆಕ್ಟ್ ಮಾಡ್ಬೇಕು ನಾವು. ಅದು ಕಲೆಕ್ಟ್ ಆದಾಗ ಅದು 1 ಕೆಜಿ ಲೆಕ್ಕಕ್ಕೆ ಬಂದಾಗ ನಾವು ಸೇಲ್ ಮಾಡೋದ್ರಿಂದ 10,000 ರೂಪಾಯಿ ಕೆಜಿ ಬರುತ್ತೆ. ಅದು ಎಲ್ಲಿ ದೊರೆಯುತ್ತೆ ನಮ್ಗೆ? ಈಗ ಜೇನು ಹುಳುಗಳಲ್ಲಿ ಜೇನು ಮಾತ್ರ ನಮ್ಗೆ ಕಂಡು ಬರುತ್ತೆ. ನೀವು ಸುಮ್ಮನೆ ಒಂದು ಜೇನು ಪೆಟ್ಟಿಗೆ ಇಟ್ಕೊಂಡು ಆ ಜೇನು ಪೆಟ್ಟಿಗೆ ಮುಂದೆ ಸುಮ್ಮನೆ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಅದು ಕಾಲುಗಳಲ್ಲಿ ಒಂದು ಯೆಲ್ಲೋ ಕಲರ್ ಆದಂತ ಪದಾರ್ಥನ ಇಟ್ಕೊಂಡ್ ಬರುತ್ತೆ ಗುಡಿಗೆ, ಅದೇ ಪೋಲನ್. ಅಂದ್ರೆ ಹೂವಿನ ಮೇಲೆ ಕೂತ್ಕೊಂಡಾಗ ಆ ಹೂವಿನಲ್ಲಿ ಇರತಕ್ಕಂತ ಪರಾಗವನ್ನ, ಪರಾಗ ಅಂದ್ರೆ ಪೋಲನ್ ಅಂತ ಏನು ಹೇಳ್ತಿರಲ್ಲ, ಅಂದ್ರೆ ಪ್ರತಿ ಹೂಗಳಲ್ಲೂ ಕೂಡ ಸಣ್ಣಕ್ಕೆ ಕಾಣುತ್ತೆ. ರೈತರು ನಾವೆಲ್ಲ ಗಮನಿಸಿರ್ತಾರೆ ಪ್ರತಿ ಹೂಗಳಲ್ಲೂ ಕೂಡ ಅದ್ರ ಮೇಲೆ ಇದು ಕಾಲ. ಅದು ಆಯುರ್ವೇದದಲ್ಲಿ ತುಂಬಾ ಬೇಕಾಗುವಂತ ಪದಾರ್ಥ, ಕೆಲವೊಂದು ಚರ್ಮ ಕಾಯಿಲೆಗಳಿಗೆ ಯೂಸ್ ಮಾಡ್ತಾರೆ. ಅದಿಷ್ಟು ಆದೊಂದು ಆದಾಯ ಆದ್ರೆ ಈಗ ಹೊಸದೊಂದು ಟ್ರೆಂಡ್ ನಡೀತಿದೆ, ಹನಿ ಬೀ ವೆನಮ್. ಹನಿ ಥೆರಪಿ ಅಂತ ಮಾಡಿಸ್ಕೋತಾರೆ ಫಾರಿನ್ಗಳಲ್ಲಿ. ಒಂದು ಜೇನು ಚುಚ್ಚೋಕೆ 650 ರೂಪಾಯಿ ತಗೋತಾರೆ, ಚುಚ್ಚೋಕೆ. ಯಾಕೆ ಅಂತಂದ್ರೆ ಕೀಲು ನೋವು ಮೂಳೆ ನೋವುಗಳಿಗೆ ಅದು ಒಂದು ಥೆರಪಿ. ಈಗ ನಮ್ಗೆ ಮಡ್ ಥೆರಪಿ ಗೊತ್ತು, ಸಾಕಷ್ಟು ಥೆರಪಿಗಳಿದಾವಲ್ಲ, ಲೀಚಸ್ ಥೆರಪಿ ಇದೆ, ಆ ಥೆರಪಿಗಳಂಗೆ ಇದು ಹನಿಬೀ ಥೆರಪಿ ಅಂತ. ಅದನ್ನ ಚುಚ್ಚೋದ್ರಿಂದ ಅಲ್ಲಿರ್ತಕ್ಕಂಥ ಕೀಲು ನೋವು, ಇದು ಒಂದು ಚುಚ್ಚುವ ಒಂದು ಆದಾಯ ರೈತನಿಗೆ. ಅದು ನೀಟಾಗಿ ತಿಳ್ಕೊಂಡ್ರೆ ಯಾರೋ ಫಾರಿನ್ಗಳು ಬರ್ತಾರೆ, ಈಗ ನಮ್ಮ ಸುತ್ತಮುತ್ತ ಜಿಲ್ಲೆಗಳು ಫಾರಿನರ್ ಬರೋ ಸಂಖ್ಯೆ ಜಾಸ್ತಿ. ನಾವು ಈ ಹನಿಬೀ ಥೆರಪಿ ಕಲಿಯೋದ್ರಿಂದ ಮಾಡೋದ್ರಿಂದ ನಮ್ಗೆ ಒಂದು ಆದಾಯನೂ ಆಗುತ್ತೆ. ಈಗ ಅವ್ರು ಒಂದ್ಸರಿ ಬಂದೋದ್ರೆ 6,000 ಹಂಗೆ ಮಾಡ್ತಾರೆ ಈ ಸಿರ್ಸಿಯಲ್ಲೆಲ್ಲ ಕಡಿಸ್ತಾರೆ. ನೀವು ಮಾಡಿದಿರ ತರ ಇಲ್ಲ, ನಾನು ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಈಗ ಯಾಕೆಂದ್ರೆ ವೈದ್ಯಕೀಯವಾಗಿ ಏನಂದ್ರೆ ಜೇನಿದೆಯಲ್ಲ, ಜೇನು ಕಡಿದಾಗ ಕೆಲವೊಂದು ವರ್ಗದ ಜನಗಳಿಗೆ ಅದು ಅಲರ್ಜಿ. ಈಗ ಅದು ಅಲರ್ಜಿ ಬಗ್ಗೆ ಮಾತಾಡ್ತಾರಲ್ಲ, ಖಂಡಿತ ಮಾತಾಡ್ತಾರೆ ಹಾಗೆ. ಈಗ ಹಾಗಾಗಿ ಎಲ್ಲಾ ಜೇನುಗಳಿಗೂ ಕೂಡ ನಾವ್ ಆತರ ಮಡಕ ಮತ್ತೆ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಖಂಡಿತ ಕಡಿಸೋಕಾಗಲ್ಲ. ಏನಾಗುತ್ತೆ ಒಂದೇ ಜೇನ್ ಕಡಿದು ಸತ್ತಿರೋರು ಇದ್ದಾರೆ, ಏನಾಗುತ್ತೆ, ಯಾಕೆ ಸಾಯ್ತಾರೆ ಜೇನ್ ಕಡಿಯೋದ್ರಿಂದ? ಎಲ್ಲ ಜೇನ್ ಕಡಿದ್ರೆ ಸಾಯ್ತಾರ ಅನ್ನೋದ ಪ್ರಶ್ನೆ ಬಂದಾಗ, ಜೇನಲ್ಲಿ 5 ಪ್ರಭೇದದ ಜೇನುಗಳು ಬರ್ತವೆ. ಮೊದಲನೇದು ಹೆಜ್ಜೇನು, ಎರಡನೇದು ತುಡುವೆ ಜೇನು, ಮೂರನೇದು ಕಡ್ಡಿಜೇನು ಕೋಲ್ ಜೇನು, ನಾಲ್ಕನೇದು ಮುಜಂಟಿ, ಐದನೇದು ಮಿಲ್ಲಿಫೇರಾ. ಈ 5 ತರದ ಜೇನುಗಳು ಬರ್ತವೆ. 5 ತರದ ಜೇನಲ್ಲಿ ಮುಖ್ಯವಾಗಿ ಹೆಜ್ಜೇನಲ್ಲಿ ವೆನಮ್ ಗ್ಲಾಂಡ್ಸ್ ತುಂಬಾ ಇರ್ತವೆ. 10 ಜನ ಒಬ್ಬರಿಗೆ ಅದು ಅನಿಬಿ ಅಲರ್ಜಿ ಅಂತ ಇರುತ್ತೆ. ಈಗ ನಮ್ಗೆ ಕೆಲವೊಬ್ರಿಗೆ ಮಟನ್ ತಿಂದ್ರೆ ಅಲರ್ಜಿ ಇರುತ್ತೆ, ಮೊಟ್ಟೆ ತಿಂದ್ರೆ ಅಲರ್ಜಿ ಇರುತ್ತೆ, ಹಾಲು ಕುಡಿದ್ರೆ ಅಲರ್ಜಿ, ತರಕಾರಿ ತಿಂದ್ರೆ ಯಾವುದೋ ಒಂದು ತರಕಾರಿ ಆಗಲ್ಲ, ತರಕಾರಿ ಆಗಲ್ಲ. ಈ ರೀತಿ ಅಲರ್ಜಿಗಳು ಹೇಗಿರ್ತವೋ ಸೇಮ್ ಜೇನು ಕಡಿದ್ರೆ ಸಾಯುವಂತಹ ಒಂದು ಅಲರ್ಜಿ 10 ಜನಕ್ಕೆ ಒಬ್ರಿಗೆ ಇರುತ್ತೆ, ಎಲ್ಲರಿಗೂ ಆಗಲ್ಲ ಅದು. ಅಂಥವ್ರಿಗೆ ಜೇನೇನಾದ್ರೂ ಅದು ಹೆಜ್ಜೇನು ಚುಚ್ಚಿದ್ರೆ ಮಾತ್ರ ಸಾವನ್ನಪ್ತಾರೆ. ಈ ನಾರ್ಮಲ್ ತುಡುವೆ ಜೇನು, ಮುಜಂಟಿ ಅಥವಾ ಕೋಲ್ ಜೇನು ಚುಚ್ಚೋದ್ರಿಂದ ಆಂಟಿಬಯೋಟಿಕ್ ಹೆಚ್ಚಾಗುತ್ತೆ. ನೀವು ನಂಬಲ್ಲ, 6 ವರ್ಷದಿಂದ ನನ್ನ ದೇಹನ ಡಾಕ್ಟರ್ ಟಚ್ಚೇ ಮಾಡಿಲ್ಲ. ನಾನು ಸುಮಾರು ಜನ, ಈಗ ನನಗೆ 100-200 ಜೇನು ಕಚ್ಚಿದ್ರು ದೇಹ ಏನಾಗಲ್ಲ. ಯಾಕೆ ಏನಾಗಲ್ಲ ಅಂತಂದ್ರೆ, ನಾನು ಕಂಟಿನ್ಯೂಸ್ ಆಗಿ ಫೀಲ್ಡ್ ಆಗಿರೋದ್ರಿಂದ ಆ ಜೇನು ಚುಚ್ಚಿ ಚುಚ್ಚಿ ಚುಚ್ಚಿ ಬ್ಲಡ್ ಅಲ್ಲಿನೇ ಆ ವೆನಮ್ಗೆ ಆಂಟಿ ವೆನಮ್ ರೆಡಿ ಆಗ್ಬಿಟ್ಟಿದೆ ಬ್ಲಡ್ ಅಲ್ಲಿ. ಪ್ರತಿಯೊಬ್ಬ ರೈತರಿಗೂ ಇದು ಹಿಂಗೆ, ಅವ್ನು ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಹನಿಬೀಸ್ ಜೊತೆ ಇದ್ದು ಚುಚ್ಚಿಸ್ಕೋತಾರೆ ಅಂತಂದ್ರೆ ಅವ್ರಿಗೆ ಆ ಬ್ಲಡ್ ಅಲ್ಲಿನೇ ಆಂಟಿ ವೆನಮ್ ರೆಡಿ ಆಗಿರುತ್ತೆ. ಈಗ ನಿನ್ಗೆ ಏನಾರು ಆ ಅಲರ್ಜಿಯ ಲಕ್ಷಣಗಳೇನಾರು ಇದ್ದಿದ್ರೆ? ನಾನು ಜೇನು ಕೃಷಿ ಮಾಡಕ್ ಆಗ್ತಿರ್ಲಿಲ್ಲ, ಆದ್ರೆ ನಾ ಹೇಳ್ತಿದ್ನಲ್ಲ ಹೆಜ್ಜೆನ್ ತೆಗಿಯಕ್ ಆಗ್ತಿರ್ಲಿಲ್ಲ. ಈ ತುಡುವೆ ಜೇನು ಮಾಡಬಹುದು, ಯಾರಾದ್ರೂ ಮಾಡಬಹುದು, ಇದರಲ್ಲಿ ಏನು ಅಲರ್ಜಿಗಳು ಇಲ್ಲ. ಈಗ ಜೇನು ಸಾಕಾಣಿಕೆ ಮಾಡ್ತಕ್ಕಂಥವ್ರು ಈ ಜೇನು ಕಡಿತದಿಂದ ನಮಗಲ್ಲಿ ಏನಾದ್ರು ಗಂಭೀರ ಪರಿಣಾಮ ಆಗ್ತದ ಇಲ್ವಾ ಅಂತ ಒಂದ್ಸರಿ ಪರೀಕ್ಷೆಗೊಳಪಡೋದು ಒಳ್ಳೇದು ಅಂತ ಹೇಳ್ತೀರಾ ಶ್ರೀನಿವಾಸ್? ಇಲ್ಲ, ಈ ನನ್ನ ಅನುಭವದ ಪ್ರಕಾರ ತುಡುವೆ ಜೇನು ಚುಚ್ಚೋದ್ರಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಅಲರ್ಜಿಗಳನ್ನ ಎಲ್ಲಿನೂ ನೋಡಿಲ್ಲ ನಾನು. ಈಗ ನೀವು ಸಾಕಾಣಿಕೆ ಮಾಡ್ತಕ್ಕಂಥದ್ದು ತುಡುವೆ ಜೇನು, ತುಡುವೆ ಮತ್ತೆ ಮುಜಂಟಿ? ಅದನ್ನು ಮಾತ್ರ ಮಿಲಿಫೆರಾ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ, ಬಟ್ ಅದು ಸಕ್ಸಸ್ಫುಲ್ ಆಗ್ತಿಲ್ಲ. ಯಾಕಂದ್ರೆ ಸ್ಥಳಾಂತರ ಜನ ಕೃಷಿ ಮಾಡಬೇಕು ಮಿಲಿಫೆರಾ, ಸೊ ಹಂಗಾಗಿ ನಂಗೆ ಸ್ವಲ್ಪ ಟೈಮ್ ಕೊಡಕ್ ಆಗ್ತಿಲ್ಲ. ಅದಕ್ಕೆ ಮುಜಂಟಿ ಮತ್ತೆ ತುಡುವೆ ಜೇನು ಕಂಪಲ್ಸರಿ ಮಾಡ್ತಿದ್ದೀನಿ ನಾನು. ಈಗ ಜೇನು ಸಾಕಾಣಿಕೆಯಿಂದ ನಿಮ್ಮಲ್ಲಿ ಎಷ್ಟು ಉತ್ಪನ್ನ ಬರ್ತಾ ಇರ್ಬೋದು ನಿಮಗೆ 40 ಬಾಕ್ಸಿಂದ ಸರಾಸರಿ? 45 ಬಾಕ್ಸ್ ನನ್ನ ಸ್ವಂತದಲ್ಲ. ಈಗ ಕೆಲವೊಬ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಒಬ್ರು ಇದ್ದಾರೆ, ಅವ್ರಿಗೆ ನೋಡೋಕ್ಕಾಗಲ್ಲ, ಅವ್ರ ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಜೇನು ತುಪ್ಪಬೇಕು ಅಂತ ಏನ್ ಮಾಡ್ತಾರೆ, ನನ್ನ ಜೊತೆ ಬಾಕ್ಸ್ ಇಡ್ತಾರೆ, ಜೇನ್ ಅದೇನ್ ಬರುತ್ತೋ ಅದು ನನ್ಗರ್ಧ ನಿನ್ಗರ್ಧ, ಅದೊಂದು ಆದಾಯ ಆಯ್ತು ನನ್ಗೆ. ಓಕೆ, ಅಂಥವ್ರದ್ದೆಲ್ಲ ಸೇರಿ ನಂದು ಸೇರಿ ಒಂದು 45 ಬಾಕ್ಸ್ ಇದೆ ಇವಾಗ. ಆಯ್ತು, ಈಗ ನಿನ್ನ ಸ್ವಂತದ ಬಾಕ್ಸ್ಗಳಲ್ಲಿ ಒಂದು ಪೆಟ್ಟಿಗೆಯಿಂದ 3-3.5 kg ಒಂದು ಸರಿ ತೆಗಿತೀನಿ ನಾನು. ಅಂದರೆ ವರ್ಷದಲ್ಲ? ಹಾಂ, ಅಲ್ಲಲ್ಲ, ಒಂದು ಟೈಮ್ಗೆ ನಾನು ವರ್ಷದಲ್ಲಿ ಒಂದು 2 ಸರಿ ತೆಗೆದ್ರೆ ಒಂದು 5 kgವರೆಗೂ ತೆಗಿತೀನಿ ಒಂದು ಪೆಟ್ಟಿಗೆ. ಒಂದು ಪೆಟ್ಟಿಗೆನಲ್ಲಿ ಅಂದರೆ ನಿಮಗೆ ಅದರಲ್ಲಿ ನಿರಂತರವಾಗ ಆದಾಯ ಬರ್ತಾ ಇರ್ತದೆ. ನಾನು ಹೇಗೆ ಅದಕ್ಕೆ ಟೈಮ್ ಕೊಡ್ತೀನಿ ಅನ್ನೋದ್ರಿಂದ ಅದ್ರ ಮೇಲೆ ಡಿಪೆಂಡ್ ಆದಾಯ. ಆದಾಯನಕ್ಕಿಂತಲೂ ನಾನು ಹೆಲ್ತಿಯಾಗಿರ್ತೀನಿ, ನನಗೆ ಒಳ್ಳೆ ಜೇನುತುಪ್ಪ ಸಿಗುತ್ತೆ, ಆದಾಯನೂ ಮಾಡ್ಬೋದು, ತುಂಬ ಆದಾಯ ತೆಗಿಬೋದು ಇದರಲ್ಲಿ. ಈಗ ನೀವು ಹನಿ ಬಿ ವೆನಮ್ ತೆಗೆಯೋದು ಕಲ್ತ್ರೆ ಅದು ಬರೀ ಚಿಕ್ಕ ಮಿಲಿ ಗ್ರಾಮ್ಗೆ 10,000 ರೂಪಾಯಿ ಕೊಡ್ತಾರೆ. ಉಪ ಉತ್ಪನ್ನಗಳು ಅದ್ರಲ್ಲಿ ವ್ಯಾಲ್ಯೂಡಿಷನ್ ಮಾಡೋದು ಕಲಿಬೇಕು ಜೇನುತುಪ್ಪದ. ಬರೀ ಜೇನುತುಪ್ಪ ಮಾರೋದ್ರಿಂದ ನಾವು ಸಾಕಷ್ಟು ಆದಾಯ ಪಡೆಯಕ್ ಸಾಧ್ಯ. ನಾನ್ ವ್ಯಾಲ್ಯೂಡಿಷನ್ ಏನ್ ಮಾಡ್ತೀನಿ ಅನ್ನೋದಾದ್ರೆ, ಗುಲ್ಕನ್ ತಯಾರ ಮಾಡ್ತೀನಿ ಜೇನುತುಪ್ಪದಿಂದ. ಹಾ, ಜೇನುತುಪ್ಪ ಹಾಕಿ ಸಕ್ಕರೆ ಹಾಕಿ ಮಾಡ್ತಾರೆ ಸಾಕಷ್ಟು ಜನ. ನಾನು ಜೇನುತುಪ್ಪ ಹಾಕಿ ಗುಲ್ಕನ್ ಮಾಡ್ತೀನಿ. ನೆಲ್ಲಿಕಾಯಿ, ದೊಡ್ಡ ನೆಲ್ಲಿಕಾಯಿ ಬರುತ್ತೆ, ಅದ್ರ ಸ್ವಲ್ಪ ಬೀ ಸೀಡ್ ಜೇನಲ್ಲಿ ನೆನೆ ಇಟ್ಟು ಅದನ್ನ ಸೇಲ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಹಾಕಿ, ಹನಿ ಹಾಕಿ ಅದನ್ನ ಸ್ವಲ್ಪ ಬಿಸಿಲಲ್ಲಿ ಕಳಿಯೋ ಹಾಗೆ ಮಾಡಿ ಅದನ್ನ ಸೇಲ್ ಮಾಡ್ಬೋದು. ಇನ್ನು ಮೇಣ ಬರುತ್ತೆ, ಮೇಣದಿಂದ ಜಂಡು ಬಾಮ್, ಲಿಪ್ ಬಾಮ್, ಹೌದು, ಈ ರೀತಿ ಎಲ್ಲ ತಯಾರು ಮಾಡ್ಕೋಬಹುದು. ಅಲ್ಲ, ಈಗ ಅದನ್ನೆಲ್ಲ ನೀವು ಮಾಡ್ತಾ ಇದ್ದೀನಿ ಮೌಲ್ಯವರ್ಧನೆಗಳು ಮಾಡ್ತಿದ್ದೀನಿ. ಈಗ ಯಾರಾದ್ರೂ ನಿಮ್ಮ ಮಾತುಗಳನ್ನ ಕೇಳ್ತಾ ಇರ್ತಕ್ಕಂಥವ್ರು ನಾನು ಜೇನು ಕೃಷಿಯನ್ನು ಮಾಡಬೇಕು ಅಂತ ಅಂದ್ರೆ ಅವ್ರಿಗೇನು ನಿಮ್ಮ ಕಿವಿ ಮಾತು? ಖಂಡಿತ, ನಮ್ಮ ದೇಶದಲ್ಲಿ ಇನ್ನು 3 ಕೋಟಿ ಜೇನು ಪೆಟ್ಟಿಗೆ ಇಡಬಹುದಾದಂತ ಸ್ಥಳ ಇದೆ ಒಂದು ರಿಸರ್ಚ್ ಪ್ರಕಾರ. ನಾವು ಎಲ್ಲರೂ ಜೇನು ಕೃಷಿ ಮಾಡ್ಬೋದು. ಈಗ ನಿಮ್ಗೆ ಒಂದು ಹೇಳಬೇಕು ಅಂತಂದ್ರೆ ಜೇನೆ ಇಡೀ ಒಂದು ಚಿಕ್ಕ ಹುಳ ಏನಿದೆ ಆ ಜೇನಿನ ಹುಳ ಒಂದು ಅರ್ಧ ಇಂಚ್ ಇದೆ ಇರುತ್ತಷ್ಟೇ. ಆ ಅರ್ಧ ಇಂಚ್ ಹುಳ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳನ್ನು ಕಾಪಾಡ್ತಿದೆ, ಅದು ಊಟ ಆಗ್ತಿದೆ. ಯಾಕಂತಂದ್ರೆ ಅದು ಪರಾಗಸ್ಪರ್ಶ ಕ್ರಿಯೆ ಮಾಡಲೇ ಇಲ್ಲ ಅಂತಂದ್ರೆ ನಮ್ಗೆ ಆಹಾರ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾವು ನಮ್ಮ ಆಹಾರನ ಸೃಷ್ಟಿ ಮಾಡ್ಕೊಳ್ಳೋಕೆ ಮತ್ತೆ ಅದಕ್ಕೂ ಒಂದು ಹೆಲ್ಪ್ ಆಗುತ್ತೆ. ಜೇನು ಕೃಷಿ ಆದಷ್ಟು ತುಂಬಾ ಜನ ಮಾಡೋದ್ರಿಂದ ತುಂಬಾ ಅಲ್ಲ, ಎಲ್ಲಿ ಜೇನು ಹುಳುಗಳ ಸಂಖ್ಯೆ ಹೆಚ್ಚಾಗಿರ್ತದೋ ಅಲ್ಲಿ ಕೃಷಿಯ ಉತ್ಪನ್ನವೂ ಕೂಡ ಜಾಸ್ತಿ, ಬೆಳೆಯ ಉತ್ಪನ್ನವೂ ಕೂಡ ಹೆಚ್ಚಾಗಿರುತ್ತೆ. 20% ಈಗೇನ್ ಇಳುವರಿ ತೆಗಿತಾನೋ ರೈತ ಜೇನು ಇಡೋದ್ರಿಂದ ಅವನು 20-30% ಇಳುವರಿ ಜಾಸ್ತಿ ಆಗಿರೋದು ನನ್ನ ಅನುಭವದಲ್ಲಿನೇ ಇದೆ. ಈಗ ಯಾರು ಬೇಕಾದ್ರೂ ಮಾಡಬಹುದು ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಮಾಡಬಹುದು, ಎಲ್ಲಿ ಬೇಕಾದ್ರೂ ಮಾಡಬಹುದು, ಎಲ್ಲಿ ಬೇಕಾದ್ರೂ ಮಾಡಬಹುದು, ಮನೆ ಮೇಲೆ ಕೂಡ ಮಾಡಬಹುದು. ಅಲ್ಲ ಮನೆ ಇಲ್ಲ ಪ್ರದೇಶ, ಭೂ ಪ್ರದೇಶ, ಕೆಲವು ಉಷ್ಣ ಪ್ರದೇಶಗಳು ಇರ್ತದೆ. ಈಗ ನಮ್ಗೆ ಇಲ್ಲಿ ಹಂಪಿಯ ವಾತಾವರಣ ಒಂಥರ ಇರುತ್ತೆ, ಮೊಳಕಾಲ್ಮೂರು ವಾತಾವರಣ ಒಂದ್ ರೀತಿ ಇರುತ್ತೆ, ಅಲ್ಲಿ ಸುತ್ತಮುತ್ತ ಎಲ್ಲೂ ನಮ್ಗೆ ಪೂರ ಬಯಲು ಅಂತ ಪ್ರದೇಶಗಳಲ್ಲಿ ಗಿಡ ಮರಗಳು ಸಿಗಲ್ಲ, ಅವುಗಳಿಗೆ ಜೇನನ್ನ ಹೆಕ್ಬೇಕು ಅಂತ ಹೇಳಿದ್ರೆ ಅಂತ ಪ್ರದೇಶಗಳಲ್ಲಿ ಮಾಡಬಹುದಾ? ಖಂಡಿತ ಯಾವ ಜಾಗದಲ್ಲಾದ್ರೂ ಮಾಡಬಹುದು, ಬಟ್ ಅಟ್ ಲೀಸ್ಟ್ ಒಂದು ಗಿಡ ಆದ್ರೂ ಇರ್ಬೇಕು. ಒಂದ್ ತೆಂಗಿನ ಮರ ಇತ್ತು ನಡೆಯುತ್ತೆ, ನಮಗೆ ಪೋಲನ್ ಕೊರತೆ ಆಗುತ್ತೆ ಜೇನಲ್ಲಿ. ಪೋಲನ್ ಕೊರತೆ ಆದಾಗ ಮೆಕ್ಕೆಜೋಳದ ಹಿಟ್ಟಿಂದು ಆ ರೀತಿ ಕೊಡಬೇಕು. ಕೆಲವೊಂದು ನಿಮ್ ಜಾಗ ನನಗೆ ತೋರಿಸಿದಾಗ ಯಾರೋ ಒಬ್ಬ ರೈತರು ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿ ಏನ್ ಕೊರತೆ ಆಗ್ಬಹುದು ಜೇನಿಗೆ ಅಂತ ನೋಡ್ತೀನಿ. ಅದ್ರ ಮೇಲೆ ನಾನು ಏನ್ ಮಾಡ್ಬೋದು ಇನ್ನ ಜೇನು ಕೃಷಿಯಲ್ಲಿ ಮಾಡ್ಬೋದು. ನನ್ನ ಹತ್ರ ಬಂದು ಯಾರೋ ಹೊಸಪೇಟೆಯಲ್ಲಿ ಊರ್ ಮಧ್ಯೆ ಇರುತ್ತೆ ಮನೆ ಕಾಂಪ್ಲೆಕ್ಸ್ಗಳು, ಎಲ್ಲೋ ದೂರದಿಂದ ಬರ್ತಾರೆ, ಸರ್ ನಾನು ಮೈಸೂರು ಒಬ್ರು ಕಾಲ್ ಮಾಡಿದ್ರು ನೀನು ನಾನು ಯಜಮಾನ್ ಕಲೆಗೆ ಬರ್ಬೋದಾ, ಅವ್ರು ಬಂದು ಅವರೆಲ್ಲ ಜೇನಿನ ತರಬೇತಿ ತಗೊಂಡು ಬಾಕ್ಸ್ ಎಲ್ಲ ಹೆಂಗ್ ಮಾಡ್ಬೇಕು ಅದೆಲ್ಲ ತಗೊಂಡು ಹೋದ್ರು. ಮೈಸೂರಿಂದ ಬಂದಿದ್ರಾ? ಹೇಗೆ ನಿಮ್ಗೆ ಮಾಹಿತಿ, ನಿಮ್ ಬಗ್ಗೆ ಅವ್ರಿಗೆಲ್ಲ ಹೇಗೆ ಮಾಹಿತಿ ಗೊತ್ತಾಗಿದೆ? ಸಾಕಷ್ಟು ಇಂಟರ್ವ್ಯೂ ಮಾಡಿದಾರೆ ಸರ್, ಕಲಾ ಮಾಧ್ಯಮ, ಕೃಷಿ ಸಂಚಾರಿ, ನಿಮ್ಮ ಅಭಿರುಚಿ, ಯೂಟ್ಯೂಬ್ ಚಾನಲ್ ಅವರು, ನ್ಯೂಸ್ ಚಾನಲ್ ಅವರು, ನ್ಯೂಸ್ ಪೇಪರ್ಸ್ ಎಲ್ಲ ಬಂತು. ಅವಾಗ ಜೇನು ಕೃಷಿ ಬಗ್ಗೆ ಎಲ್ರಿಗೂ ಗೊತ್ತಾಯ್ತು. ಆಮೇಲೆ ಮುಖ ಕೂಡಿಸುವಂತದೊಂದು ವಿಧಾನ ಐತಿ, ಅದನ್ನ ಇಲ್ಲಿವರೆಗೂ ಯಾರು 42 ನಿಮಿಷದವರೆಗೂ ಫೇಸ್ ಮೇಲೆ ಇತ್ತು ಜೇನು ಕುಟುಂಬ. ಯಾರಿಗೆ? ನನ್ನ ಮೇಲೆ. ಹೌದಾ? ಹಾ. ಯಾಕೆ ಅಂತಂದ್ರೆ ಅದೊಂದು ಜನರಿಗೆ ಒಂದು ಫುಲ್ ಜನರು ಸ್ಟೂಡೆಂಟ್ಸ್ ಗಳಿದ್ರು ಅವ್ರಿಗೊಂದು ಅವೇರ್ನೆಸ್ ಮೂಡ್ಲಿ, ಅಷ್ಟು ಮಾಡ್ತಿದ್ದಾರೆ ನಾನು ಇಷ್ಟು ಮಾಡೋಕ್ಕಾಗಲ್ವಾ ಜೇನನ್ನು ಆಪರೇಟ್ ಮಾಡಕ್ಕೆ, ಅದೊಂದು ಧೈರ್ಯ ಬರಲಿ ಅಂತ ಭಯ ಹೋಗಿಸ್ಲಿಕ್ಕೆ ಆ ರೀತಿ ಮಾಡಿ ಅಲ್ಲೋ ಟ್ರೈನಿಂಗ್ ಮಾಡಿದ್ವಿ. ಅದು ಮೂಗು ತುಂಬಾ ಹತ್ತಿ, ಕಿವಿ ತುಂಬಾ ಹತ್ತಿ, ಒಂದೆರಡು ನಿಮಿಷ ಹತ್ತಿ ತೆಗೆಯೋದು ಮತ್ತೆ ಹತ್ತಿ ಇಡೋದು ಜೇನು ಹಂಗೆ ಹಾಕೋದು, ಹಿಂಗೆ ಪ್ರೊಸೆಸ್ ಮಾಡಿ ಅವತ್ತೊಂದು ದಿನ ಒಳ್ಳೆ ಕಾರ್ಯಕ್ರಮ ಆಯ್ತದ್ದು ಜನರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ. ಈಗ ಕೇವಲ 19 ವರ್ಷದ ತರುಣ ನೀನು, ಈಗ ನಿಂದೆ ಮುಂದಿನ ಭವಿಷ್ಯದಲ್ಲಿ ನಿನಗೆ ಏನು ಆಗಬೇಕು ಅಂತ, ಏನಾದ್ರು ಒಂದು ಒಳ್ಳೆ ಹುದ್ದೆಯನ್ನು ಗಳಿಸ್ಬೇಕು ಆ ಥರಕ್ಕೆ ಏನಾದ್ರು ಇದೆಯಾ, ಅಥವಾ ಇದೇ ಕೃಷಿಯನ್ನು ಜೇನು ಸಾಕಾಣಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತಿದೆಯಾ? ಹೇಗೆ ಮುಂದೆ ಯಾವಾಗಿನೋ ಗುರಿ ಬಗ್ಗೆ ಯೋಚನೆ ಆಯ್ತು ಸರ್, ಬಟ್ ಅದ್ರ ಜೊತೆ ಜೊತೆಯಲ್ಲಿ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು. ನೀವು ಏನೇ ಉದ್ಯೋಗ ಮಾಡಿದ್ರೂ ಕೃಷಿಯನ್ನು ಬಿಡಲ್ಲ ಬಿಡಲ್ಲ. ಈಗ ನಿನ್ನಂಥ ಯುವಕರಿಗೆ ಬೇರೆ ದಾರಿ ತಪ್ಪಿ ಸಮಯ ಎಲ್ಲ ವ್ಯರ್ಥ ಮಾಡ್ಕೊಳ್ತಾ ಇರ್ತಕ್ಕಂಥವ್ರಿಗೆ, ನಿನ್ನ ಕಿವಿ ಮತ್ತೆ ನಮಗೆ ಏನೂ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಹೇಳೋರಿಗೆ, ಆಲ್ಮೋಸ್ಟ್ ಎಲ್ಲರೂ ಹೇಳೋದು ನನಗೆ ಟೈಮ್ ಸಿಗಲ್ಲ, ನಂಗೆ ಟೈಮ್ ಇಲ್ಲ. ಎಷ್ಟು ಟೈಮ್ವರೆಗೂ ನಾವು 8 ತಾಸು ಮಲಗ್ತೀವ, ಓಕೆ 24 ತಾಸಲ್ಲಿ 8 ತಾಸು ಮಲಗಿದ್ರೆ ಇನ್ನೊಂದು 2 ತಾಸು ಊಟ ಮಾಡ್ತೀವಿ ಅನ್ಕೊಳ್ರಿ, ಇನ್ನು ಉಳಿದ ಟೈಮಲ್ಲಿ ಏನಾಗುತ್ತೆ? ಅಂದ್ರೆ ಬೇರೆ ನಾವು ಮೊಬೈಲ್ ನೋಡ್ಕೊಂಡು ಏನಾದ್ರು ಒಂದು ಹೊಸ ಸ್ಕಿಲ್, ಅದನ್ನ ಇದನ್ನೇ ಕೃಷಿನೇ ಮಾಡ್ಬೇಕು, ಹೊಸ ಸ್ಕಿಲ್ಸ್ ಏನಾದ್ರು ಡೆವಲಪ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲೇ ಗುರುತಿಸ್ಕೊಳ್ತೀರಾ, 4 ಜನ ಗುರ್ತಿಡಿತಾರೆ. ಈಗಂತೂ ಶ್ರೀನಿವಾಸ್ ನಮ್ಮ ಕಮಲಾಪುರ ಹೊಸಪೇಟೆ ನಮ್ಮ ಜಿಲ್ಲೆ ಸುತ್ತಮುತ್ತ ಜಿಲ್ಲೆಯಲ್ಲಿ ಹೆಜ್ಜೆನ್ ಬಿಡಿಸೋದ್ರಲ್ಲಿ ಇದರಲ್ಲಿ ಯಾರೂ ಇಲ್ಲ ಇನ್ನುವರೆಗೂ. ನನ್ನ ಸ್ಟೂಡೆಂಟ್ ತರಬೇತಿ ಹಾಕ್ತಾರೆ, ಭಯ ಪಡ್ತಾರೆ ಹೆಜ್ಜೆನ್ ತೆಗಿಲಿಕ್ಕೆ. ನೀನು ತರಬೇತಿ ಕೊಡ್ತಾ ಇದೀಯ? ಹಾಂ ಸರ್. ತರಬೇತಿ ಕೊಡೋದಕ್ಕೆ ತರಬೇತುದಾರ ಅಂತ ಅನುಮತಿ ಆಗಿದೆಯಾ? ಹಾಂ ಸರ್, ನನ್ನ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇವರೆಲ್ಲ ಕರೆಸ್ತಿರ್ತಾರೆ ಟ್ರೈನಿಂಗ್ ಕೊಡೋಕ್ಕೆ ಅವ್ರ ಸ್ಟೂಡೆಂಟ್ಸ್ಗಳಿಗೆ, ರೈತರಿಗೆ, ಇವ್ರಿಗೆಲ್ಲ ಟ್ರೈನ್ ಅಪ್ ಮಾಡೋಕ್ಕೆ ಕರೆಸ್ತಿರ್ತಾರೆ. ಬೇರೆ ಊರವರು ಒಂದು 4-5 ಜನ ಸೇರಿ ಒಂದಿನ ಕರೆಸ್ತಾರೆ, ಬರ್ರಿ ಸರ್ ನಮ್ಗೆ ಇಷ್ಟು ಜನ ರೈತರಿದ್ದೀವಿ, ನಮಗೂ ಟ್ರೈನ್ ಅಪ್ ಮಾಡ್ರಿ, ಜೇನಿನ ಬಗ್ಗೆ ಎಲ್ಲ ಬೇಸಿಕ್ ನಾಲೆಜ್ ಹೇಳ್ರಿ, ಕಂಪ್ಲೀಟ್ ನಾಲೆಜ್ ಹೇಳ್ರಿ, ಈ ರೀತಿ ಕರೆಸ್ತಿರ್ತಾರೆ, ಹೋಗಿ ಟ್ರೈನ್ ಅಪ್ ಮಾಡ್ತೀವಿ. ಆಮೇಲೆ ಇಲ್ಲಿ ಹೆಜ್ಜೆನ ತೆಗೆಯೋರು ಯಾರಿಲ್ಲ, ನಮ್ಮ ಜಿಲ್ಲೆ ತೆಗಿತಾ ಇದ್ದಾರೆ. ಈಗ ನಾನು ಒಬ್ಬನೇ. ಜೇನು ಕಡಿದ್ರೆ ತೊಂದರೆ ಇಲ್ಲ, ಆ ಥರ ಏನಾರು ಅಪಾಯ ಆದರೆ ಏನು ಮಾಡೋದು? ರೀಸೆಂಟಾಗಿ ಹೊಸಪೇಟೆಗೆ ಮುಖ್ಯಮಂತ್ರಿಗಳು ಬಂದರು, ಮುಖ್ಯಮಂತ್ರಿಗಳು ಬರೋ ದಾರಿಯಲ್ಲಿ ಹೆಜ್ಜೆನ ಕಟ್ಬಿಟ್ಟಿದ್ವಿ ಎರಡು. ಎಸ್ ಪಿ ಅವರು ಎಲ್ಲರೂ ಕಾಲ್ ಮಾಡಿದ್ರು ಅವತ್ತು ಹಿಂದಿನ ದಿನ, ಒಂದು 2 ದಿನದ ಹಿಂದೆ, ತೆಗಿರ್ಬರ್ರಿ ಸರ್ ಅದು ತೆಗಿರಿ, ಅದನ್ನು ಫುಲ್ ತೊಂದರೆ ಆಗ್ಬಿಟ್ಟಿದೆ, ಯಾರಾದರೂ ಒಬ್ರು ಕಲ್ಲು ಹೊಸ್ಬಿಟ್ರು ಅಂತಂದ್ರೆ ಆ ಬರೋ ಟೈಮಲ್ಲಿ ಎಲ್ಲರೂ ತೊಂದರೆ ಆಗ್ಬಿಡ್ತದೆ ಅಂತ. ನಾಳೆ ಬರ್ತಾರಂತೆ, ಇವತ್ತು ರಾತ್ರಿನೇ ಬಂದು ಎಲ್ಲ ಕಾರ್ಯಾಚರಣೆ ಮಾಡಿ ಆ ಜೇನನ್ನೆಲ್ಲ ತೆಗೆದು ಮತ್ತೆ ಕಾಡಿಗೆ ರಿಲೀಸ್ ಮಾಡಿದ್ವಿ ಅದನ್ನ. ಓಕೆ ಓಕೆ. ಈ ರೀತಿ ಎಲ್ಲ ಸಾಹಸಮಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಶ್ರೀನಿವಾಸ್. ಮತ್ತೆ ನಿಮ್ಮ ಜೊತೆನಲ್ಲಿ ಇನ್ನೂ ಮಾತಾಡೋದು ತುಂಬ ಇದೆ. ನೀವು ಹಾವುಗಳ ಸಂರಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಗೊತ್ತು, ಅದ್ರ ಜೊತೆಗೆ ಸಾವಯವ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತು. ಈಗ ಎರೆಹುಳು ಎಲ್ಲ ಮಾಡ್ತಾ ಇದ್ದೀರಿ, ಆದರೆ ನಮಗೆ ಜೇನಿಗೆ ಇಷ್ಟೊತ್ತು ಸಮಯ ಮುಗಿದೋಯ್ತು. ಇನ್ನು ನಿಮಗೆ ಅದನ್ನು ಎಪಿಸೋಡ್ ರೀತಿಯಲ್ಲಿ

ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ ಸಲಿಲಧಾರೆ ಜೀವನಧಾರೆ ಸಲಿಲಧಾರೆ ಜೀವನಧಾರೆ ಸಲಿಲಧಾರೆ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ